ಗಂಧಕದ ಸಿಂಪರಣೆ ಖಂಡಿತವಾಗ್ಲೂ ಕಲ್ಲಂಗಡಿ ಬೆಳೆಯಲ್ಲಿ ಮಾಡಬಾರ್ದು ಅಂತೀರಿ ನೀವು? ಮಾಡಬಾರ್ದು ಸರ್. ಆಮೇಲೆ ಹೆಚ್ಚಾಗಿ ಈ ಕಲ್ಲಂಗಡಿ ಬೆಳೆಗೆ ಕಾಡುವಂತ ಕೀಟಗಳು ಯಾವ್ಯಾವ ಅಂತೀರಿ, ಮತ್ತು ಅವುಗಳ ನಿರ್ವಹಣೆ ಹೇಗೆ? ಕುಂಬಳ ದಿಂಬಿ ಅಂತೇಳಿ ಒಂದು ಕೀಟ ಬರುತ್ತೆ, ಆಮೇಲೆ ಇನ್ನೊಂದು ಎಲೆಗಳು ತಿಂತಕ್ಕಂತ ಒಂದು ಕೀಟ, ಆಮೇಲೆ ಹಣ್ಣು ನೊಣ ಅಂತೇಳಿ ಅದೊಂದು ಕೀಟ. ಮೇಜರ್ ಆಗಿ ಬರ್ತಕ್ಕಂಥದ್ದು ಹಣ್ಣು ನೊಣ, ಒಂದು ಕುಂಬಳ ದಿಂಬಿ. ಕುಂಬಳ ದಿಂಬಿ ಏನಾಗತ್ತೆ ಅಂದ್ರೆ ಎಲೆಗಳ ಕೆಳಗಡೆ ಕುಂತ್ಕೊಂಡು ರಸವನ್ನು ಹೀರ್ಬಿಡುತ್ತೆ. ರಸವನ್ನು ಹೀರಿದಾಗ ಏನಾಗತ್ತೆ ಅಂದ್ರೆ ಗಿಡದ ಎಲೆಗಳು ಬಾಡಿ ಹಳದಿಯಾಗಿ ಆಮೇಲೆ ಒಣಗಲು ಪ್ರಾರಂಭ ಆಗುತ್ತದೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಇಮಿಡಾಕ್ಲೋಪ್ರೈಡ್ ಅಂತೇಳಿ ಬರುತ್ತೆ. ಆ ಇಮಿಡಾಕ್ಲೋಪ್ರೈಡ್ ಅನ್ನು 0.3 ml 1 liter ನೀರಲ್ಲಿ ಬೆರೆಸಿ ಸಿಂಪಡಿಸೋದ್ರಿಂದ ಅದು ನಾವು ಕಂಟ್ರೋಲ್ ಮಾಡಬಹುದು. ಆಮೇಲೆ ಇದರ ಜೊತೆಗೆ ನಮ್ಮ ಕೆಲ ರೈತ ಮಿತ್ರರು ಹೆಚ್ಚು ಹೆಚ್ಚಾಗಿ ನೀರು ಬಳಸಿದ್ರೆ ಚೆನ್ನಾಗಿ ಕಲ್ಲಂಗಡಿ ಬೆಳೆ ತೆಗಿಬಹುದು ಅನ್ನುವ ಒಂದು ಭಾವನೆಯಿಂದ ಹೆಚ್ಚು ಹೆಚ್ಚು ನೀರು ಕೊಡ್ತಾರೆ, ಇದು ಸರಿ ಅನಿಸ್ತದನಾ ಹೇಗೆ? ಇಲ್ಲ ಸರ್, ಕಲ್ಲಂಗಡಿಯಲ್ಲಿ ವಿಶೇಷವಾಗಿ ಹೆಚ್ಚು ನೀರು ಕೊಡಬಾರ್ದು. ಯಾಕೆ ಕೊಡಬಾರ್ದಪ್ಪ ಅಂದ್ರೆ ಅದನ್ನು ಸೀಳುವ ಒಂದು ಸಂಭಾವನೆ ಇರುತ್ತೆ. ಹಣ್ಣನ್ನು ಸೀಳತ್ತಲ್ಲ ಸೆಂಟ್ರಲ್ಲಿ, ನೀವು ಮಾರ್ಕೆಟಲ್ಲಿ ನೋಡ್ತೀರ, ಒಂದೊಂದು ಸೀಳಿರ್ತಕ್ಕಂಥ ಒಂದು ಹಣ್ಣನ್ನು ಗಮನಿಸಿರ್ತೀವಿ. ನಾವು ಯಾವುದಾದ್ರೂ ಪ್ಲಾಟಿಗೆ ವಿಸಿಟ್ ಮಾಡಕ್ಕೆ ಹೋದಾಗ ಸೀಳಿರ್ತಕ್ಕಂಥದ್ದು ಗಮನಿಸಿರ್ತೀವಿ. ಯಾಕಂದರೆ ಅಲ್ಲಿ ಜಾಸ್ತಿ ಪ್ರಮಾಣದ ನೀರನ್ನು ಕೊಟ್ಟಿರ್ತಾರೆ, ಅವರಿಗೆ ಅರಿವು ಇರೋದಿಲ್ಲ ರೈತರಿಗೆ. ಅವರಿಗೆ ಒಂದು ವೇಳೆ ಅವರು ಇಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒದಗಿಸೋದು ಬಹಳ ಸೂಕ್ತ. ಹಾಗಾದರೆ ಎಷ್ಟು ಬೇಕು ಅಷ್ಟು ಅನ್ನೋದಾದರೆ ನೀರಿನ ಬಳಕೆ ಯಾವ ರೀತಿ ಮಾಡಬೇಕಾಗುತ್ತೆ ಕಲ್ಲಂಗಡಿ ಬೆಳೆಯಲ್ಲಿ? ಕಲ್ಲಂಗಡಿ ಬೆಳೆಯಲ್ಲಿ ನೀರಿನ ಬೆಳಕೆ ಹವಾಮಾನ ಆಧಾರಿತ, ನಾವು ಕ್ಲೈಮೇಟ್ ನೋಡಬೇಕು, ಆಮೇಲೆ ಬಿಸಿಲು ಟೆಂಪರೇಚರ್. ಟೆಂಪರೇಚರ್ ಹೆಚ್ಚಾದಾಗ ನಮಗೆ ಆಟೋಮೆಟಿಕ್ ನೀರಿನ ಪ್ರಮಾಣ ಹೆಚ್ಚು ಬೇಕಾಗತ್ತೆ. ಆಮೇಲೆ ಕೋಲ್ಡ್ ಕಂಡೀಷನ್ ಇತ್ತಂದರೆ ನೀರಿನ ಪ್ರಮಾಣ ಭಾಳಷ್ಟು ಕಡಿಮೆ ಬೇಕಾಗತ್ತೆ. ಅಟ್ಲೀಸ್ಟ್ ಈ ಚಳಿಗಾಲದಲ್ಲಿ ನಾವು ನೀರಿನ ಪ್ರಮಾಣ ಭಾಳಷ್ಟು ಕಡಿಮೆ ಕೊಡಬೇಕಾಗತ್ತೆ. ಮುಂದೆ ಬೇಸಿಗೆ ಬಂದಾಗ ನಾವು 4 ದಿವಸಕ್ಕೊಂದ್ಸರ್ತಿ 5 ದಿವಸಕ್ಕೊಂದ್ಸರ್ತಿ ನಾವು ಮಣ್ಣು ಮತ್ತು ಹವಾಮಾನ ಆಧಾರಿತ ಮಾಡಿ ಅವಾಗ ನಾವು ನೀರನ್ನು ಕೊಡಬೇಕಾಗ್ತದೆ. ಅಂದರೆ ಮಿತವಾಗಿ ಹಿತವಾಗಿ, ಅದರ ಜೊತೆಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ನೀರನ್ನು ಕಡಿಮೆ ಕೊಡಬೇಕು, ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಜಾಸ್ತಿ ನೀರು ಕೊಡಬೇಕು, ಅದನ್ನೆಲ್ಲ ನೋಡಿ ನಮ್ಮ ರೈತರು ನೀರಿನ ಬಳಕೆ ಮಾಡಬೇಕು ಅಂತೀರಿ. ಹೌದು. ಇದರ ಜೊತೆಗೆ ಈ ಕಲ್ಲಂಗಡಿ ಬೆಳೆಗೆ ಕಂಡುಬರುವಂತಹ ಪ್ರಮುಖ ರೋಗಗಳು ಯಾವ್ಯಾವ ಅಂತೀರಿ, ಮತ್ತು ಅದರ ನಿರ್ವಹಣೆ ಹೆಂಗೆ? ಇದಕ್ಕೆ ಒಂದು ಸ್ವರ್ಗ ರೋಗ ಅಂತೇಳಿ ಬರುತ್ತೆ, ಫ್ಯೂಜೇರಿಯಂ ವಿಲ್ಟ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಬೂದು ರೋಗ. ಈಗ ಸ್ವರ್ಗ ರೋಗ ಯಾವ ರೀತಿ ಬರುತ್ತಂದ್ರೆ ಅದು ನಾವು ಎಲೆಗಳ ಮೇಲೆ ನಾವು ಗಮನಿಸಬೇಕಾಗ್ತದೆ. ಎಲೆಗಳ ಕೆಳಭಾಗದಲ್ಲಿ ಏನಾಗುತ್ತೆ, ಒಣಗಲು ಪ್ರಾರಂಭ ಆಗುತ್ತೆ, ಆಮೇಲೆ ಅದು ಪೂರ್ತಿ ಮೇಲ್ಗಡೆ ಒಣಗಲು ಪ್ರಾರಂಭ ಆಗುತ್ತೆ. ನಂತರ ಇಷ್ಟು ಇಷ್ಟು ಇಷ್ಟು ಗಿಡದ ಕಾಂಡಕ್ಕೆ ಬಂದು ಗಿಡ ಪೂರ್ತಿಯಾಗಿ ಒಣಗಲು ಪ್ರಾರಂಭ ಆಗುತ್ತೆ. ನಾವು ಮೊದಲನೇ ನಮಗೆ ಅದರ ಸಿಂಪ್ಟಮ್ಸು ಲಕ್ಷಣಗಳು ಅದ್ರ ಮೊದಲೇ ಗೊತ್ತಾಗ್ತಿತ್ತು ಅಂದರೆ ಕಾರ್ಬನ್ ಡೈಜಿಮ್ ಅಂತೇಳಿ ಬರುತ್ತೆ. ಅದು 1 gram 1 liter ನೀರಲ್ಲಿ ಬೆರೆಸಿ ಅದಕ್ಕೆ ಡ್ರೆಂಚಿಂಗ್ ಮಾಡಬೇಕು, ಕೆಳಗಿನ ಭಾಗದಲ್ಲಿ ಅದಕ್ಕೆ ಬೇರಿಗೆ ಹೋಗುವಂಗೆ ನಾವು ಸುರಿಯೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಬೂದು ರೋಗ, ಬೂದು ರೋಗಕ್ಕೆ ನಾವು ಅದಕ್ಕೂ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಕಾರ್ಬನ್ ಡೆಂಜಿಮ್ ಇದೆ, ಆಮೇಲೆ ಮ್ಯಾಂಕೋಜಬ್ ಇದೆ, ಇಂತಹ ಒಂದು ಫಂಗಿಸೈಡ್ ಉಪಯೋಗ ಮಾಡಿಕೊಂಡು ಅದಕ್ಕೂ ನಾವು ಕಂಟ್ರೋಲ್ ಮಾಡ್ಬೋದು. ಇದ್ರ ಜೊತೆಗೆ ಈ ರೋಗ ಬರೋಕ್ಕಿಂತ ಮುಂಚೆ ಅಥವಾ ಬಾರದ ಹಾಗೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ನಮ್ಮ ರೈತ ಮಿತ್ರರು? ಹೌದು, ರೋಗ ಬರೋದು ಸಾಮಾನ್ಯ, ಬಟ್ ರೋಗದ ಪ್ರಮಾಣ ನಾವು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ವೀಡ್, ಕಸ ಕಡ್ಡಿಗಳಾಗಲಿ ಅಥವಾ ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು, ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗು ಇಂಥದ್ರು ಮಾಡೋದ್ರಿಂದ, ಈ ಪ್ಲಾಸ್ಟಿಕ್ ಮಲ್ಚಿಂಗನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಈಗ ಅದು ಮಾಡೋದ್ರಿಂದ ಏನಾಗುತ್ತದೆ, 1, ನಮ್ಮ ತೇವಾಂಶ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ಕಾಪಾಡಿಕೊಳ್ಳಬಹುದು. ಈಗ ನಾವು ನೀರನ್ನು ಬಿಟ್ಟಿದ್ರೆ ಅದು ನೀರು ತಂಪಾಗಿರುತ್ತೆ ಅಲ್ಲಿ, ಅದು ಇರಲಿಲ್ಲ ಅಂದರೆ ಬಿಸಿಲಿನ ಇದರಲಿಂದ ಶಾಖಲಿಂದ ನೀರೆಲ್ಲ ಹೋಗ್ಬಿಡ್ತು. ಆಮೇಲೆ ನಾವು ಕಳೆಯನ್ನು ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಉತ್ತಮವಾದ ಬೆಳವಣಿಗೆ ನ್ಯೂಫಾರ್ಮ್ ಗ್ರೋತ್ ಅನ್ನು ನಾವು ಕಾಣ್ಬೋದು. ಇವು 3 ಅದರಲ್ಲಿ ನಾವು ಕಾಣ್ಬೋದು ಸರ್. ಆದರೆ ನಿರಂತರವಾಗಿ ನಾವು ಬೆಳೆಯನ್ನು ಗಮನಿಸ್ತಾ ಇರಬೇಕಾಗತ್ತೆ, ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲಿ ಅಲ್ಲಿ ನಾವು ಗಮನಿಸಿ ಅಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಮ್ಮ ರೈತರ ಮಿತ್ರರು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತೀರಿ? ಹೌದು ಸರ್. ಇದರ ಜೊತೆಗೆ ಸರಿಯಾದ ವೈಜ್ಞಾನಿಕವಾದ ಕಟಾವು ಯಾವ ರೀತಿ ಅಂತೀರಿ ನೀವು ಕಲ್ಲಂಗಡಿ ಬೆಳೆಯಲ್ಲಿ? ಕಟಾವು ಮಾಡಬೇಕಾದ್ರೆ ನಮಗೆ ಅದು ಮೆಚುರಿಟಿ ಇಂಡೈಸಿಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಮೆಚುರಿಟಿ ಇಂಡೈಸಿಸ್ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಅದರ ಮೇಲೆ ಹಿಂಗೆ ನಾವು ಬಡಿಬೇಕು, ಆ ಹಣ್ಣಿನ ಮೇಲೆ ಬಡ್ದು ನೋಡಿದಾಗ ಡಲ್ ಸೌಂಡ್ ಕೇಳಿಬರುತ್ತೆ, ಮಂದ ರೀತಿಯಲ್ಲಿ ಸೌಂಡ್ ಬರುತ್ತೆ, ಆವಾಗ ಅದು ಕಟಾವಿಗೆ ಸಿದ್ಧವಾಗಿದೆ ಅಂಥೇಳಿ ಆವಾಗ ನಮಗೆ ಗೊತ್ತಾಗುತ್ತೆ. ಆವಾಗಾಗಿ ನಾವು ಕಟಾವು ಮಾಡಿ ಮಾರುಕಟ್ಟೆ ಕೊಡ್ಬೋದು. ನಮಗೆ ಒಂದು ವೇಳೆ ದೂರವಾದ ಮಾರುಕಟ್ಟೆ ಕೊಡಬೇಕಾದ್ರೆ ನಾವು ವಿಶೇಷವಾದ ಒಂದು ಪ್ಯಾಕೇಜಿಂಗ್ ಮಾಡಿ ಒಂದು ಕರೆಕ್ಟಾಗಿ ಇರ್ತಕ್ಕಂಥ ಒಂದು ಯಾವುದೇ ಒಂದು ವಾಹನದಲ್ಲಿ